ಸಮಿತಿ ಹಿತಪು ಸಾಮಾಜಿಕ ಕಿಸಿಮ ವಗಕೀಮಕೀಮ ತೊರೋ ನೀವುಗೆ ವಾರ್ತಾವ ಅಸತ್ಯ ಐಕ್ಯಲ ಮಹಾ ಮಂಕೊಳ್ಳೇ ಪಿಡಿಬಾರ್ದು. ಎಕ್ಸಜಾತಿಕ ಪಕ್ಷ ಆಂಡುವ ಕಾಲ ತಿಬ್ಬನ ಮಹಾ ಹೊರಕಮ ಪಿಡಿಬಾರ್ದು. ಈ ಹೊರಕಮ ನಿಸಾಮ ಪಾರ್ಲಿಮೆಂಟ್ ವಿಸುರೋಗ ಈಗ ಯಟಪಕ್ಕರನ್ನ ಧರಣ ಉತ್ಸಾಹಧರಣ ಅವಸ್ಥಾವೇದಿ ಏಳು ದಿನ ಕೋಪ್ ಕಮಿಟಿಯ ಕಿಸಿಮ ಸಾಮಾಜಿಕ ವಚನೆ ಅಕ್ವತ್ ಪ್ರಕಾಶ ಕಲ್ಲನತಿ ಅವಸ್ಥಾವಕ ಪ್ರಸಿದ್ಧ ಪ್ರಕಾಶ ಅಕ್ಕನ್ನು ಕೋಪ್ ಕಮಿಟಿ ಮೇ ಸಾಮಾಜಿಕ ನೀವು ಗುಣಶೇಖರ ಮೆತ್ತುಮಾಗಿ ಮೇ ಅತರು ವಾರ್ತಾವ ಸಂಪೂರ್ಣ ಅಸತ್ಯ ಕಕ್ಕಿ ಲೆಕ್ಕ ಪಿಲಿಗೆಣ್ಣು ಎದ್ನೆ ಎದುವರೆ ದೆನ್ ಮೇಕ ಸುಳಿಂಗ್ ಐತಿಯ ನೆಬೆನೋ ವೀರಕುಮಾರ ದಿಸಾ ನಾಯಕ ಸುನಿಲ್ ನಂದು ನೆತ್ತಿ ಮೆತ್ತುಮಾರ್ ಸುಶೀಲ್ ಪ್ರೇಮ ಜಯಂತ ಮೆತ್ತುಮಾರ್ ಲಸಂತ ಅಲಗಿಯವನ್ನು ಮೆತ್ತುಮಾರ್ ಮಂಗ್ ಅದ ಪ್ರಸಿದ್ಧಿಯ ಇಲ್ಲ ಸಿಟ್ಟು ಔಂಗೆ ಔಂ ಅಸೂದು ಟು ಸಾಕ್ಷಿ ಅನ್ನುವ ಮೇ ಮಹಾ ಬ್ಯಾಂಕ್ ಮಹಾ ಹೊರಕಮ್ಮ ಪಿಡಿ ಬಂದ ಸತಟಕಿ ಅಂತ ಕೇಳಿ.